ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಡಾಕ್ಟರ್ ಶಿವನಗೌಡ ಮದ್ದಿನಮನೆಯವರ ತುಂಬ ಸೂಕ್ತವಾದ ಮಾತನ್ನು ಹೇಳ್ತಾ ಇದ್ದೀರಿ. ಇವತ್ತು ನಮಗೆ ರೈತರು ಕೃಷಿ ಸಕ್ಸಸ್ ಆಗಬೇಕಾಗಿದೆ. ಯಾವಾಗಲೂ ಸಕ್ಸಸ್ ಇಸ್ ಪ್ಲಾನ್ ಡಿವೆಂಟ್ ಅಂತೀವಿ, ಅಂದರೆ ಯಶಸ್ಸು ಅನ್ನೋದು ನಾವು ಪೂರ್ವ ನಿರ್ಧಾರಿತ, ಅದು ಒಮ್ಮೆ ನಮಗೆ ಯಶಸ್ಸು ಬರ್ತಂತಿಲ್ಲ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ನಾವು ಮೊದಲೇ ಲೆಕ್ಕ ಹಾಕಿರ್ಬೇಕು. ಅದಕ್ಕೆ ಮುಂದಿನ ದಿನಗಳನ್ನು ನಾವು ಈಗಲೇ ನಾವು ಕಾಣಬೇಕು. ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗಲೇ ಅಂದ್ಕೊಂಡ್ರೆ, ನೀವು ಹೇಳಿದ್ರಿ ಬಿತ್ತೋ ದಿವಸ ಹೋಗಿ ಬೀಜ ಥರ ಬದಲಿ ಮೊದಲೇ ತಂದಿಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ರೀ, ಗೊಬ್ಬರ ಹಾಕೋದಾಗಲಿ ಅದನ್ನು ಸಮ ಪ್ರಮಾಣದಲ್ಲಿ ಹಾಕೋದಿಲ್ಲ, ಅಂದರೆ ಶಿಫಾರಸು ಪ್ರಕಾರ ಹಾಕಿದರೆ ಅದು ಲಾಭ, ಇಲ್ಲಾಂದರೆ ಲುಕ್ಸಾನಿ. ಅಂದರೆ ಎರಡು ಥರ, ಆರ್ಥಿಕವಾಗಿ ಲುಕ್ಸಾನಿ, ಆಮೇಲೆ ಭೂಮಿ ತಾಯಿಗೂ ತೊಂದರೆನೇ. ಆಮೇಲೆ ಕಸ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ, ಆಮೇಲೆ ಎಡೆಕುಂಟು ಹೊಡೆಯಕ್ಕೆ ಬೇಸರ ಮಾಡ್ಕೋತಾರೆ, ಆಮೇಲೆ ಕಸ ಹಂಗೆ ಬೆಳೆದು ನಿಂತು ಬಿಡ್ತದೆ. ಆಮೇಲೆ ಕಸದ ಜೊತೆಗೆ ಪೀಕ್ ಬರ್ಬೇಕಂದ್ರೆ ಹೆಂಗ್ರಿ, ಎಷ್ಟೊಂದು ನಾವು ಇವತ್ತು ಹೆಸರು ಹೊಲ ನೋಡಿದೀವಿ ನಾವು ಬರ್ಬೇಕಾರ, ನಮ್ಮ ಈ ಗದಗ ರೋಡ್ ಗುಂಟ ಹೋದ್ರೆ ಅಲ್ಲಿ ಕಸ ಹಂಗೆ ಅದ, ಅದ್ರ ಜೊತೆಗೆ ಹೆಸರು ಅದ. ಯಾಕೆ ಕಸ ಆಳು ಭಾಳ ದುಬಾರಿ, ಯಾರು ಮಾಡ್ಬೇಕು ಅಂದ್ರೆ ಈ ಆಲಸ್ಯನವನ್ನು ನಾವು ಕೊಡೆ ನಿಲ್ಬೇಕು. ನಾವು ಬೆಳಿಬೇಕು ಅಂತಂದ್ರೆ ಹಂಗೆ ಹೆಂಗೆ ಬರುತ್ತೆ ಅದು, ಅದಕ್ಕೆ ನಾವು ಅದನ್ನ ಭಾಳ ವಿಚಾರ ಮಾಡ್ಬೇಕು. ಅದಕ್ಕೆ ಈ ಒಂದು ಕಸ ನಿರ್ವಹಣೆ ಮಾಡೋದಾಗಲಿ, ಗೊಬ್ಬರ, ಆಮೇಲೆ ಈ ಕೀಟ ನಿರ್ವಹಣೆ ಮಾಡೋದಾಗಲಿ, ಸಮಗ್ರವಾಗಿ ಸಾಕಷ್ಟು ನಮಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರ ತೆಗೆದುಕೊಳ್ಳೋದು ಭಾಳ ಮುಖ್ಯದ. ಈಗ ನೀವು ಹೇಳ್ತಾ ಇದ್ದೀರಿ ಡಾಕ್ಟರ್ ಶಿವನಗೌಡ್ರಿ, ಗ್ರಾಮೀಣ ಭಾಗದೊಳಗೆ ಇವತ್ತು ಎಷ್ಟೋ ಜನ ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ತೊಂದರೆ ಆಗ್ತಾ ಇದೆ ಅಂದರೆ ಅದು ಫುಲ್ ಟೈಮ್ ಮಾಡ್ಬೇಕು. ಅದು ಕೃಷಿ ಅನ್ನೋದೇನಿದೆಲ್ಲ, ಇವತ್ತು ನಾಳೆ ನಮ್ಮ ಹೊಲಕ್ಕೆ ಹೋದ್ ನೋಡಿದ್ರೇ ಏನನ್ನೋದು ಗೊತ್ತಾಗ್ತದೆ. ಹೊಲಕ್ಕೆ ಹೋಗೋದಿಲ್ಲ ಅಂತ ಮುಂದೆ ಹೆಂಗೆ, ಇವತ್ತು ಕೃಷಿಕರ ಬದುಕು ಚಲೋ ಆಗಬೇಕು ಅಂದರೆ ಆ ಭೂಮಿಯ ಜೊತೆಗೆ ನಾವು ಇರ್ಬೇಕಲ್ರಿ. ಹೌದು, ಭೂಮಿಯನ್ನು ಪದ್ಧತಿ ಪ್ರಕಾರ ಟೈಮ್ ಸರಿಯಾಗಿ ಅದನ್ನು ಉಳುಮೆ ಮಾಡ್ಬೇಕು. ಅದನ್ನು ಉಳುಮೆ ಮಾಡಿ ಹೋಗ್ತೀವಿ, ನೀವು ಹೇಳಿದ್ರಲ್ಲಿ ಹೆಸರು ಬೆಳೆ ಇದೆ ಸಾಕು ಕಸ ಇದೆ ಅಂತ ತಿಳ್ಕೊಂಡು, ಬಿತ್ತನೆಗಿಂತ ಮೊದಲು ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಹಸನು ಮಾಡಿ ಅದನ್ನು ಒಂದು ಸಲ ಎರಡು ಸಲ ಎಳಿಸಿ ಆನಂತರ ಬಿತ್ತಿದ್ರೆ ಅಷ್ಟೊತ್ತಿಗೆ ಏನಾಗುತ್ತೆ, ಅದು ಹುಲ್ಲಿನ ಬೀಜಗಳಿದ್ದಾವೆ ಮೊದಲಾಗ ಹುಟ್ಟವು ಸತ್ತು ಬಿಟ್ಟಿರ್ತಾವೆ, ಆಮೇಲೆ ಬಿತ್ತಿದಾಗ ಚಲೋ ಆಗ್ತದೆ. ಒಂದು ಎರಡನೇದ್ದು ಯೋಗ್ಯವಾದ ಪ್ರಮಾಣದಲ್ಲಿ ಬೀಜವನ್ನು ಮತ್ತು ಗೊಬ್ಬರವನ್ನು ಹಾಕಬೇಕು. ಈಗ ಮೊದಲಕ್ಕೆ ಏನು ಮಾಡ್ತಿದ್ರು, ಒಂದು ಟೈಮ್ದಲ್ಲಿ ಎಲ್ಲ ಗೊಬ್ಬರ ಬಿತ್ತುವ ಹಾಕಿಬಿಡ್ತಿದ್ರು. ಇದನ್ನ ಏನು ಹೇಳ್ತಾರೆ, ಮೂರು ಹಂತದ ಮೂವತ್ತೊಂದು ನಾಲ್ಕು ಹಂತದಲ್ಲಿ ಅದು ಬಿತ್ತುವ ಹೊತ್ತಿನಾಗ ಎಷ್ಟು ಹಾಕಬೇಕು, ಆಮ್ಯಾಗ ಒಂದು ತಿಂಗಳಾದ್ಮ್ಯಾಗ ಎಷ್ಟು ಹಾಕಬೇಕು, ಅದು ಹೂ ಬಿಡುವ ಹೊತ್ತಿನಾಗ ಎಷ್ಟು ಹಾಕಬೇಕು, ಅಭಿವೃದ್ಧಿ ಸಮೃದ್ಧವಾಗಿ ಬೆಳೆಯುವ ಹೊತ್ತಿನಾಗ ಯಾವ ಥರ ಹಾಕಬೇಕು ಅನ್ನೋದನ್ನು ಒಂದು ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಅದ್ರ ಪ್ರಕಾರ ಹಾಕಿದರೆ ಬೆಳೆ ಹೆಂಗೆ ಬೆಳೀತದೆ ಆ ಥರ ಗೊಬ್ಬರ ಹಾಕಿದರೆ ಅದು ಉತ್ಪನ್ನ ಮಾಡಲಿಕ್ಕೆ ಜಾಸ್ತಿ ಆಗ್ತದೆ. ಮುಂದೆ ಮಾರಾಟ ಮಾಡೋ ಹೊತ್ತಿನಾಗಿ, ಉದಾಹರಣೆಗಾಗಿ ಸಾಕಷ್ಟು ಎ ಪಿ ಎಂ ಸಿಗಳು ಬಂದಿದಾವು, ಹಳ್ಳಿಯಲ್ಲಿ ವ್ಯಾಪಾರಸ್ಥರು ಬಂದು ಹೋಗ್ತಾರೆ. ಇತ್ತಿತ್ತಲಾಗಿ ನಬಾರ್ಡ್ ಸರ್ಕಾರದಿಂದ ಎಸ್ ಸಿ ಓದ್ ಅಂತಿದ್ದಾರೆ, ರೈತರ ಉತ್ಪಾದನಾ ಸಂಘಟನೆಗಳನ್ನು ತಿಳ್ಕೊಂಡು, ಅವರು 200-300 ಮಂದಿ ರೈತರು, ಕೆಲವು ಬೆಳೆಗಳನ್ನು ಕೂಡಿದವರು 4 ಅಥವಾ 5 ಹಳ್ಳಿ ಮಂದಿ ಕೂಡಿ ಅಷ್ಟು ಕೂಡ ಒಂದು ಸಂಘ ಮಾಡಿಕೊಂಡು ಎಲ್ಲ ಬೆಳೆಗಳೀಗ ಒಬ್ಬ ರೈತ ತನ್ನ ಉತ್ಪನ್ನ ತೊಗೊಂಡು ಮಾರಾಕತ್ ನಂತರ ಯಾರು ಬೇಕಾದರೂ ಅದನ್ನು ಒಳ್ಳೆ ಬೆಲೆ ಕೊಡೋಂಗಿಲ್ಲ, ಆಮೇಲೆ ಅವ್ರನ್ನ ಹೆದರಿಸಿ ಬೆದರಿಸಿ ನಿಮಗೆ ಮಾರ್ಕೆಟ್ನ ಒಳ್ಳೆ ಬೆಲೆ ಸಿಗೋಂಗಿಲ್ಲ, ಅದಕ್ಕೆ ನೀವು ನಾನು ಕೊಡಲೇಬೇಕು ಅಂತ ಅನ್ನೋ ಲೆವೆಲ್ಗೆ ಇರ್ತದೆ. ಬಟ್ ಎಲ್ಲ ರೈತರು ಸೇರಿಕೊಂಡು ತಾವು ಬೆಳೆದ ಬೆಳೆಗಳನ್ನು ಯಾವ ಬೆಲೆ ಕೊಡಬೇಕು, ಎಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಜನೆ ಮಾಡಿ, ತಾವು ಗೊಬ್ಬರ ತರೋ ಹೊತ್ತಿನಾಗ ಗೊಬ್ಬರ ತರೋದಕ್ಕಿಂತ ಒಂದು ಟ್ರಕ್ ಲೋಡ್ ತರೋದು ಭಾಳ ಕಡಿಮೆ, ನೇರವಾಗಿ ಅವರು ಫ್ಯಾಕ್ಟ್ರಿಗೆ ಅಪ್ರೋಚ್ ಮಾಡಿಕೊಂಡು ಕಂಪನಿ ವತಿಯಿಂದ ಮಾಡಿದರೆ ಕಡಿಮೆ ದರದಲ್ಲಿ ಗೊಬ್ಬರ ಸಿಗ್ತದೆ, ಬೀಜ ಸಿಗ್ತದೆ. ಆನಂತರ ತಾವೆಲ್ಲ ತಮ್ಮ ಸಮಯವನ್ನು ಕಳ್ಕೊಂಡು ಬರೀ ಮಾರ್ಕೆಟ್ಗೆ ಹೋಗಿ ತರೋದು ಸಮಯ ಉಳಿತದೆ. ಆಮ್ಯಾಗ ಮಾರುವಾಗ ಸದ ಅದೇ ಥರ ಕೆಲವೊಂದು ಕಂಪ್ನಿಗಳಿಗೆ ಅಥವಾ ಫ್ಯಾಕ್ಟ್ರಿಗಳಿಗೆ ನೇರವಾಗಿ ತಾವು ಮಾಡೋಕ್ಕೆ ಹೋದರೆ ಈ ಮಧ್ಯವರ್ತಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ತಾವು ನೇರವಾಗಿ ಅವ್ರ ಕೂಡ ಮಾತಾಡಿದರೆ ಒಳ್ಳೆ ಬೆಲೆ ಸಿಗ್ತದೆ. ಅದಕ್ಕಾಗಿ ಇದರಿಂದ ರೈತರು ತನ್ನ ಪರಿಕರಗಳನ್ನು ಕಡಿಮೆ ಬೆಲೆಯಲ್ಲಿ ತಗೊಳಕ್ಕೆ ತಮ್ಮ ಉತ್ಪನ್ನ ಖರ್ಚು ಕಡಿಮೆ ಆಗ್ತದೆ, ಮತ್ತು ನೇರವಾಗಿ ಫ್ಯಾಕ್ಟ್ರಿಗೆ ಅಥವಾ ಯಾವ ಸಂಘಕ್ಕೆ ಕೊಟ್ಟರೆ ಆಮ್ಯಾಗ ಅದರ ನಡರಕ್ಕೆ ಮಧ್ಯವರ್ತಿಗಳನ್ನು ಕಡಿಮೆ ಮಾಡಿ ಲಾಭವನ್ನು ತಗೋಬಹುದು. ಹಿಂಗೆ ಮಾಡಿದರೆ ಆಗ್ತದೆ. ಆದರೆ ಭಾಳ ಜನ ಇದನ್ನು ಪಾಲನೆ ಮಾಡೋದಿಲ್ಲ. ಯಾರು ಜನ ಕೆಲವೊಂದು ಹಳ್ಳಿಯಲ್ಲಿ ತಗೋತಿಲ್ಲ ನೋಡ್ತಿದ್ದೇವೆ, ಕೆಲವೊಂದು ಯುವಕರು ಈ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಏನು ತಾವು ಮಾಡ್ತಾ ಇದ್ದಾರಲ್ಲ ಅವ್ರು ಭಾಳ ಚಲೋ ಆಗ್ತಿದ್ದಾರೆ. ನನಗೆ ಒಂಥರ ಖುಷಿ ಅನಿಸ್ತದೆ, ಯಾರು ಮಾಡೋಂಗಿಲ್ಲಪ್ಪ ಯುವಕರು ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಯುವಕರು ಯಾರು ಇದನ್ನು ವಿಶ್ವವಿದ್ಯಾಲಯಗಳ ಸಂಪರ್ಕ ಇಟ್ಕೊಂಡು ತರಬೇತಿ ತಗೊಂಡು ಆಮೇಲೆ ವಿಶ್ವವಿದ್ಯಾಲಯ ಸಂಚಿಕೊಂಡು ವ್ಯವಹಾರ ಇಟ್ಕೊಂಡಿದ್ದಾರಲ್ಲ ಅವರು ಚೆನ್ನಾಗಿ ಮಾಡ್ತಾನೆ ಇದ್ದಾರೆ. ಆಮೇಲೆ ಈ ಥರ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ, ನಮಗೊಂದು ವಿಶ್ವಾಸ ಇದೆ, ಎಲ್ಲರೂ ಪಾಲನೆ ಮಾಡ್ಬೇಕಿದೆ ಅಷ್ಟೇ. ಡಾಕ್ಟರ್ ಶಿವನಗೌಡ ಮುಂದಿನ ಮನೆಯವರು, ಅಂದರೆ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ, ಹೊಸ ಪೀಳಿಗೆಯವರಿಗೆ ಅಂದರೆ ಲಾಭದ ರುಚಿ ಸಿಕ್ಕದೆ. ಮುಖ್ಯವಾಗಿ ತಾವು ಹೇಳಿದ್ರಲ್ಲ ಕೃಷಿ ಉತ್ಪಾದನಾ ಸಂಸ್ಥೆಗಳ ಮೂಲಕ, ಅಂದರೆ ಯಾವಾಗಲೂ ಒಂದು ಸಂಘಟನೆ ಇದ್ದಾಗ ನಾವು ಅಲ್ಲ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರಲ್ಲ, ಅಂದ್ರೆ ಬೀಜನೂ ಸವಿ ಸಿಗ್ತದೆ, ಆಮೇಲೆ ಪೀಕನು ಚಲೋ ರೇಟಿಗೆ ಹೋಗ್ತದೆ. ಅವಾಗ ಏನಾಗ್ತದೆ, ಲಾಭ ಜಾಸ್ತಿ ಆಗ್ತದೆ, ಇನ್ಕಮ್ ಡಬಲ್ ತಾನೇ ಆಗ್ತದೆ. ಇದು ನಮ್ಮ ರೈತರ ಗಮನಕ್ಕೆ ಇರಲಿ. ಈಗ ಒಬ್ಬ ತಾವು ಅರ್ಥಶಾಸ್ತ್ರಜ್ಞರು, ಕೃಷಿ ಅರ್ಥಶಾಸ್ತ್ರಜ್ಞರಿಗೆ ಸಾಕಷ್ಟು ಅನುಭವ ಅದ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬೋಧನೆ ಮಾಡಿರಿ. ತಾವು ಇವತ್ತಿನ ಒಂದು ರೈತರ ಸ್ಥಿತಿಗತಿ ವಿಚಾರ ಮಾಡಿದ್ರೆ, ಅಂದರೆ ಒಂದು ಹೆಚ್ಚು ದೊಡ್ಡ ದೊಡ್ಡ ರೈತರು ತಾವು ಹೇಳಿದಂಗೆ

ಮಾಡ್ತೀವಿ.